ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಬಳಿಕ ಕೃಷಿ ಮಾಹಿತಿ. ಬೇಸಿಗೆಯಲ್ಲಿ ಏಲಕ್ಕಿ ಬೆಳೆಯಲ್ಲಿ ಕೀಟ ನಿಯಂತ್ರಣ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಆಕಾಶವಾಣಿ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳುಗರೆ, ಮಲೆನಾಡಿನ ಜೀವನಾಡಿಯಾದಂತಹ ಅಡಿಕೆಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಡಿಕೆ ಅಂತ ತಂದು ಕೂಡಲೇ ನಮಗೆಲ್ಲರಿಗೂ ಕೂಡ ಬಹಳ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿಗೆ ಮತ್ತು ಅಡಿಕೆಗೆ ಬಹಳ ಹತ್ತಿರದ ಸಹಸಂಬಂಧ ಇದೆ. ಜೀವನಾಡಿ ಹೇಗೋ ಪ್ರತಿದಿನ ಉಪಯೋಗಿಸುವಂತಹ ಒಂದು ಖಾದ್ಯವನ್ನಾಗಿಯೂ ಕೂಡ ನಾವು ಇದನ್ನು ಬಳಸ್ತಾ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಸರಣಿ ಇಂದಿನಿಂದ ಆರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಸರಣಿ ಹಾಗೂ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೇನೆ ನಮ್ಮೊಟ್ಟಿಗೆ ಇಂದು ಮಾತನಾಡುತ್ತಾ ಇದ್ದಾರೆ ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘ ಶಿವಮೊಗ್ಗ ಇಲ್ಲಿಯ ಉಪಾಧ್ಯಕ್ಷರಾದಂತಹ ಮಹೇಶ್ ಎಚ್ ಎಸ್ ಹುಲ್ಕುಳಿಯವರು. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಹಾಗೇನೆ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರವೆ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಶ್ರೀಕಾಂತ್ ಅವರೇ ನಮಸ್ಕಾರ. ನಮಸ್ತೆ. ಈಗ ಒಂದು ಮಹೇಶ್ ಅವರೇ, ನಾನು ಹೇಳಿದೆ ಇಂದಿನಿಂದ ಕಾರ್ಯಕ್ರಮ ಸರಣಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ಈ ಕಾರ್ಯಕ್ರಮ ಸರಣಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದೆರಡು ಮೊದಲ ನುಡಿ. ತುಂಬ ಯೋಜಿತವಾದ ಒಳ್ಳೆಯ ಕಾರ್ಯಕ್ರಮವನ್ನು ಈ ಆಕಾಶವಾಣಿಯವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಸ್ಥೆಯ ಕಡೆಯಿಂದ ನಿಮಗೆ ನಾನು ಅತ್ಯಂತ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಧ್ವನಿಮುದ್ರಣಗೊಂಡು ಮಂಗಳೂರು ಚಿತ್ರದುರ್ಗ ಮಡಿಕೇರಿ ಕೇಂದ್ರಗಳಿಂದ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಸರಣಿಗೆ ಇಂದಿನಿಂದ ಚಾಲನೆ ಸಿಗ್ತಾ ಇದೆ. ತಾವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಹೇಳ್ತಾನೆ. ಈ ಅಡಿಕೆ ಇದ್ರ ಬಗ್ಗೆನೇ ಒಂದಿಷ್ಟು ಮಾತನಾಡ್ತಾನೆ, ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅಡಿಕೆ ಏನಿದು ಮಹೇಶ್ ಅವರೇ? ಅಡಿಕೆ ಇದು ಸಾಂಸ್ಕೃತಿಕವಾಗಿ ಬೆಳೆದಂತಹ ಒಂದು ಪೂಜ್ಯವಾದ, ಬಹುಶಃ ಧರ್ಮದಲ್ಲೂ ಕೂಡ ಅಡಿಕೆಯನ್ನು ಉಲ್ಲೇಖ ಮಾಡಿರೋ ಅಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಇದನ್ನು ಒಟ್ಟು ಮಲೆನಾಡಿನ ಅವಿಭಾಜ್ಯ ಅಂಗ, ಈ ಸಾಂಸ್ಕೃತಿಕವಾಗಿಯೂ ಕೂಡ ಮಲೆನಾಡಿನ ಅವಿಭಾಜ್ಯ ಅಂಗವಾಗಿ ಅಡಿಕೆಯ ಬೆಳೆಯನ್ನು ಬೆಳಕೊಂಡು ಬಹಳ ಪೂಜ್ಯ ಭಾವನೆಯಲ್ಲಿ ಇದನ್ನು ನೋಡ್ತಾ ಜೊತೆಯಲ್ಲಿ ತನ್ನ ಬದುಕನ್ನು ಹಸನು ಮಾಡ್ಕೊಳ್ಳೋ ಅಂತಹ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥ ಕೃಷಿಯೇ ಅಡಿಕೆಯ ಕೃಷಿ ಆಗಿರುತ್ತದೆ. ಒಂದು ಮಹೇಶ್ವರ, ನಮ್ಗೆ ಸಾಮಾನ್ಯವಾಗಿ ಮಲೆನಾಡಿನ ಯಾರದ್ದೇ ಮನೆಗೆ ಹೋದ್ರೂ ಕೂಡ ಕಾಫಿ ತಿಂಡಿಯನ್ನು ಬೇಕು ಅಂತ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತಾಂಬೂಲವನ್ನು ತಂದು ಇಟ್ಬಿಡ್ತಾರೆ. ತಾಂಬೂಲ ಬಟ್ಟಲನ್ನು ಇಟ್ಟು ಗೌರವಪೂರ್ವಕವಾಗಿ ಒಂದು ಮಾತನ್ನು ಹೇಳ್ತಾರೆ, ಇದನ್ನು ತಾಂಬೂಲ ತಗೊಳ್ಳಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕವಳ ಹಾಕಿದ್ಯಾ ಅಂತ ಕೇಳ್ಬಿಡ್ತಾರೆ, ಇಲ್ಲ ಕವಳ ತಗೊಳ್ಳಿ ಅಂತ ಕೇಳ್ತಾರೆ, ಇಲ್ಲ ಊಟ ಆಗ್ತಿದ್ದಾಗಲೇ ಎಲೆ ಅಡಿಕೆ ಹಾಕ್ಕೊಂಡ್ಯಾ ಅಂತ ಕೇಳ್ತಾರೆ. ಹತ್ತು ಹಲವು ರೀತಿಯಲ್ಲಿ ಈ ಅಡಿಕೆಯನ್ನು ಒಳಗೊಂಡಂತಹ ಒಂದು ಈ ತಾಂಬೂಲವನ್ನು ಕೊಡುವಂಥದ್ದು ನಮ್ಮೆಲ್ಲರ ವಾಡಿಕೆ. ಅಂದರೆ ಅಷ್ಟು ಆತ್ಮೀಯತೆ ಈ ಅಡಿಕೆಯೊಟ್ಟಿಗೆ ಇದೆ, ಅಡಿಕೆಯನ್ನು ನೋಡಿದ್ದಾರೆ. ಆದರೆ ಈ ಅಡಿಕೆ ಕೇವಲ ಈ ಒಂದು ಸಾಂಪ್ರದಾಯಿಕ ಇಲ್ಲ ಸಾಂಸ್ಕೃತಿಕ ಮತ್ತು ಜೀವನಾಧಾರ ಈ ಎಲ್ಲವನ್ನು ಒಳಗೊಂಡಿರೋದ್ರಿಂದ ಅಡಿಕೆಯ ಬೆಳೆಯ ಒಂದು ಬೆಳೆಗಾರರಿಗಿರ್ಬೋದು ಅಥವಾ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಬಹಳ ಪೂರ್ವ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆ ಆಗೋಯ್ತು ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತಾ ಇರೋ ಸತ್ಯ ಇದೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ 1939 ಈ ಅಡಿಕೆ ಬೆಳೆಗಾರರು ವಿಶೇಷವಾಗಿ ಮಲೆನಾಡಿನ ತೀರ್ಥಹಳ್ಳಿಯ ಭಾಗದ ಒಂದಷ್ಟು ಪ್ರಬುದ್ಧ ಕೃಷಿಕರು ಒಟ್ಟಾಗಿ ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಮಲೆನಾಡು ಮ್ಯಾಮ್ಕೋಸ್ ಅಂತೇಳಿ ಏನು ಇವತ್ತು ನಾವು ಕರಿತಾ ಇದ್ದೀವಿ, ಇದನ್ನು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಅಂತ ಹೇಳಿ. ಯಾಕೆ ಹೆಸರು ಹುಟ್ಟಾಕಿದ್ರು ಅಂದ್ರೆ ಆ ದಿನಗಳಲ್ಲೂ ಕೂಡ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಗೊಂದಲದ ಗೂಡಾಗಿತ್ತು. ಯಾರೊಬ್ಬ ಅಡಿಕೆ ಬೆಳೆಗಾರ ನ್ಯಾಯಯುತವಾಗಿ ಬೆಳೆಗೆ ಅಡಿಕೆಯನ್ನ ಮಾರದೇ ಇರೋಂಥ ಸ್ಥಿತಿಯಲ್ಲಿತ್ತು. ಖಾಸಗಿಯ ಒಂದಷ್ಟು ಜನ ಅಡಿಕೆಯನ್ನ ಅಲ್ಲಲ್ಲಿಯೇ ಲೋಕಲಲ್ಲಿ ಇರೋಂಥ ಹೋಬಳಿ ವೈಸ್ ಅಲ್ಲಿ ಯಾರೋ ಒಬ್ರು ಇಬ್ರು ಅದನ್ನ ಕೇಂದ್ರೀಕರಿಸಿ ಅದನ್ನ ಮಾರುಕಟ್ಟೆಯೇ ಇರಲಿಲ್ಲ. ಬೀರೂರ್ ಮುಖಾಂತರ ಅಡಿಕೆಯನ್ನು ನಮ್ಮ ಈ ಶಿವಮೊಗ್ಗ ಮಲೆನಾಡಿನ ಈ ತೀರ್ಥಹಳ್ಳಿ ಈ ಭಾಗದ ಅಡಿಕೆಗಳು ಅಲ್ಲಿ ವ್ಯಾಪಾರ ಆಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಹಾಗೆ ಸಹಜವಾಗಿ ಉತ್ತರ ಕರ್ನಾಟಕ ಸಾಗರ ಆ ಪ್ರಾಂತದ ಅಡಿಕೆಗಳೆಲ್ಲವೂ ಕೂಡ ಸಿರ್ಸಿಯ ಮುಖಾಂತರ ಅಡಿಕೆಯ ಮಾರುಕಟ್ಟೆಯನ್ನ ನೋಡ್ತಾ ಇದ್ರು. ಅಂತಹ ಸಂದರ್ಭಗಳಲ್ಲೂ ಕೂಡ ಅಡಿಕೆಯನ್ನು ವ್ಯಾಪಾರ ಅಂತ ಮಾಡುವಂತವರು ಕೂಡ ಒಬ್ಬ ಬೆಳೆಗಾರರೇ ಇರ್ತಾ ಇದ್ರು. ಹೆಚ್ಚಾಗಿ ಬಹಳ ಸಣ್ಣ ಬೆಳೆಗಾರರು ಇರ್ತಾ ಇದ್ರು. ಅದರಲ್ಲಿ ಯಾರೋ ಒಬ್ರು ಊರಿನಲ್ಲಿ ಪ್ರಮುಖವಾಗಿರೋಂಥ ಬೆಳೆಗಾರರು ಅದನ್ನೆಲ್ಲ ಕೇಂದ್ರೀಕರಿಸಿ ಅವರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಅಡಿಕೆಯನ್ನು ತಗೊಂಡು ಹೋಗೋಂಥ ಸಂದರ್ಭದಲ್ಲಿ ಕಾನೂನಿನ ತೊಡಕು ಹೆಚ್ಚಿರೋಂತಹ ಕಾಲಘಟ್ಟ ಇದ್ದಂಥ ಸಂದರ್ಭದಲ್ಲಿ ಈ ಮ್ಯಾಮ್ಕೋಸ್ ಉದಿ ಆಗ್ತದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಅಂದಿನ ಕಾಲದ ಜಿಲ್ಲಾಧಿಕಾರಿಗಳಾದಂತಹ ಪಿ ಶೇಷಾದ್ರಿಯವರು ಇದನ್ನು ಸ್ವತಃ ಬಂದು ಇದನ್ನ ಪ್ರಾರಂಭ ಮಾಡ್ತಾರೆ. ಒಂದು ಶಿವಮೊಗ್ಗ ತಂದ ಕೂಡಲೇ ಸಹಕಾರ ಸಂಘಗಳಿಗೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ಅಂತಾನೆ ಹೇಳಬೇಕು. ಹತ್ತು ಹಲವು ಈ ಸಹಕಾರದ ಆಂದೋಲನಗಳು ಬೆಳೆದಂತಹ ಸಮಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಹತ್ತು ಹಲವು ಸಾಮಾಜಿಕ ಹೋರಾಟಗಾರರು ಇದ್ರು. ಅವರ ಮುಖಾಂತರ ಸ್ಟಾರ್ಟ್ ಆದಂತಹ ಸಮಯದಲ್ಲಿ ಎಷ್ಟು ಜನ ಇದ್ರು ಮೆಂಬರ್ಸ್? ಇಲ್ಲಿ 659 ಜನರಿಂದ ಇದು ಪ್ರಾರಂಭ ಆಗತ್ತೆ. ಕೇವಲ ಆ ಸಂದರ್ಭದಲ್ಲಿ ನೀವು ಗಮನಿಸಬಹುದು 5,121 ಮೂಟೆ ಅಡಿಕೆ ಅವಕ ಆಗಿರುತ್ತೆ. ಆ ವರ್ಷವೇ 16,031 ಷೇರು ಬಂಡವಾಳದಿಂದ ಪ್ರಾರಂಭ ಆದಂತದ್ದು 3,867 ರೂಪಾಯಿ ಲಾಭ ಗಳಿಸಿ ಆ ಕಾಲದಲ್ಲೇ ಪ್ರಾರಂಭದ ವರ್ಷನೇ 6.25 ಕಾಲ ಡಿವಿಡೆಂಡ್ ಕೊಡುತ್ತೆ ಈ ಸಂಸ್ಥೆ. ಅಂದ್ರೆ ನೀವು ಯೋಚನೆ ಮಾಡಬೇಕು, ಅಡಿಕೆಯನ್ನ ಪ್ರಾರಂಭದಲ್ಲೇ ಇದು ಈ ಸಹಕಾರ ಸಂಸ್ಥೆ ಬೇಕು ಅನ್ನೋದು ನಮ್ಮ ಕೃಷಿಕರಿಗೆ ಅಪೇಕ್ಷೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಸಂಸ್ಥೆ ಉದಿಯಾಯಿತು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಹೌದು, ಕೇವಲ 657 ಸದಸ್ಯರಿಂದ ಆರಂಭವಾದಂತಹ ಸಂಸ್ಥೆ ಈಗ ಪ್ರಸ್ತುತ ಎಷ್ಟು ಸದಸ್ಯರನ್ನು ಹೊಂದಿದೆ ಮಹೇಶ್ವರ? ಈಗ 31,000 ಸದಸ್ಯರನ್ನ ಒಳಗೊಂಡಿದೆ. ಈಗಲೂ ಕೂಡ ಸಂಸ್ಥೆ ಅತ್ಯದ್ಭುತವಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ. ಒಂದು ಶ್ರೀಕಾಂತ್ ಬರೆಯವರು ತಾವು ಹೇಳಬೇಕು, ಈ ಒಂದು ಸಂಘ ಸ್ಟಾರ್ಟ್ ಆಗಿದ್ದು 1939 ಈಗ ಸುಮಾರು 30,000 ಹೆಚ್ಚು ಸದಸ್ಯರನ್ನು ಹೊಂದಿದ್ದಂತಹ ಈ ಸಂಘದ ಮುಖ್ಯ ಉದ್ದೇಶ ಏನು? ಮೊದಲನೇದಾಗಿ ರೈತರಿಗೆ ಅದರಲ್ಲೂ ಅಡಿಕೆ ಮಾರುಕಟ್ಟೆಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ದೊರಕಿಸಿಕೊಡಬೇಕು. ನ್ಯಾಯಯುತವಾದ ಬೆಲೆ ರೈತನಿಗೆ ದೊರಕಬೇಕು ಮತ್ತು ತಾನು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಗೋಡೌನ್ ಫೆಸಿಲಿಟಿಯನ್ನು ಕೊಡಬೇಕು ಹೇಳ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅಗತ್ಯವಾದಾಗ ಸಾಲ ಸೌಲಭ್ಯಗಳು ರೈತನಿಗೆ ಸಿಗಬೇಕು, ಇವೆಲ್ಲವನ್ನು ಉದ್ದೇಶಗಳನ್ನು ಇಟ್ಟುಕೊಂಡು ಮ್ಯಾಮ್ಕೋಸ್ ಪ್ರಾರಂಭವಾಯಿತು. ಇವತ್ತಿಗೂ ಆ ಉದ್ದೇಶಕ್ಕೆ ಕಟ್ಟುಬಿದ್ದು ಆ ಉದ್ದೇಶವನ್ನು ಈಡೇರಿಕೆಗಾಗಿ ಇನ್ನೂ ಹೆಚ್ಚು ರೈತರ ಬಾಳನ್ನು ಬೆಳಗಲಿಕ್ಕೆ ಅನುಕೂಲ ಆಗೋ ಥರದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸಂಘದ ಸದಸ್ಯರಿಗೆ ಸವಲತ್ತು ಸೌಲಭ್ಯಗಳನ್ನು ಕೊಡುವಂತಹದ್ದು ಒಂದು ಉದ್ದೇಶ. ಆದರೆ ಇತ್ತೀಚಿನ ದಿನದಲ್ಲಿ ಇನ್ನೊಂದು ಬಂದ್ಬಿಡುತ್ತೆ ಶ್ರೀಕಾಂತ್ ಬರೆಯವರೇ, ಯಾವುದೇ ಒಬ್ಬ ರೈತನನ್ನು ಕೇಳಿ, ನಾನು ಬೆಳೆದ ಬೆಳೆಗೆ ಮಾರುಕಟ್ಟೆಯ ಸೌಲಭ್ಯ ಸೂಕ್ತವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಇರ್ತಾರೆ. ಮಾರುಕಟ್ಟೆಯ ಸೌಲಭ್ಯವನ್ನು ಕಲ್ಪಿಸಿಕೊಡುವುದು ಕೂಡ ತಮ್ಮ ಸಂಘದ ಉದ್ದೇಶನ? ಹೌದು, ಇದನ್ನು ನಾನು ಎರಡು ಸಂದರ್ಭದಲ್ಲಿ ಅವಲೋಕಿಸಿ ಮಾತಾಡ್ತೇನೆ. ಮೊದಲನೇದಾಗಿ ಇಡೀ ವಿಶ್ವ ಕರೋನಾದಂಥ ಸಂಕಷ್ಟದಲ್ಲಿ ಸಿಲುಕಿದಾಗ ಯಾವುದಾದರೂ ಒಂದು ಕೃಷಿ ಉತ್ಪನ್ನಕ್ಕೆ ಅತಿ ಹೆಚ್ಚು ಬೆಲೆ ದೊರಕಿದೆ ಅಂತಂದರೆ ಅದು ಅಡಿಕೆ. ಅದಕ್ಕೆ ಕಾರಣ ಯಾರು ಅಂತ ನೋಡಿದ್ರೆ ಸಹಕಾರ ಸಂಸ್ಥೆಗಳು, ಮ್ಯಾಮ್ಕೋಸ್ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು ಅಥವಾ ಹಾಪ್ಕೋಸ್, ಇಂತಹ ಸಂಸ್ಥೆಗಳು ಕರೋನಾ ಕಾಲಘಟ್ಟದಲ್ಲೂ ಕೂಡ ಅಡಿಕೆ ಬೆಲೆ ಬೀಳದ ರೀತಿಯಲ್ಲಿ ಅಡಿಕೆಗೆ ಒಂದು ಉತ್ತಮ ಬೆಲೆ ದೊರಕೋ ರೀತಿಯಲ್ಲಿ ನೋಡಿಕೊಂಡು, ಅದಷ್ಟೇ ಅಲ್ಲದೇ ಕರೋನಾದ ಪ್ಯಾಂಡಮಿಕ್ನ ಹೊರತುಪಡಿಸಿ ಉಳಿದ ಸಂದರ್ಭಗಳನ್ನು ನಾವು ಅವಲೋಕನ ಮಾಡಿದ್ರೆ ಇವತ್ತು ಸಹಕಾರ ಸಂಸ್ಥೆಗಳು ಇರುವ ಕಾರಣದಿಂದಾಗಿ ಸಹಕಾರ ಸಂಸ್ಥೆಗಳ ಅಲ್ಲಿ ಹೆಚ್ಚು ಅಡಿಕೆ ಮೂಟೆಗಳು ಆವಕ ಆಗ್ತಾ ಇರೋ ಕಾರಣಕ್ಕಾಗಿ ರೈತನಿಗೆ ಉತ್ತಮ ಬೆಲೆ ದೊರಕ್ತಾ ಇದೆ. ಖಾಸಗಿ ವ್ಯವಹಾರಸ್ಥರ ಅಥವಾ ಖಾಸಗಿ ಮಾರುಕಟ್ಟೆಯಲ್ಲಿ ಏನಾದರೂ ಈ ಅಡಿಕೆ

250513 ಅಂದ್ರೆ 250513 ಇಲ್ಲ ಅಂತಂದ್ರೆ 250514 ಈ ಎರಡು ದೂರವಾಣಿಗೆ ಕಚೇರಿಯ ಸಮಯದಲ್ಲಿ ಫೋನ್ ಮಾಡಿದ್ರೆ ಸಹಿತ ನಾವು ಅಗತ್ಯವಾಗಿರ್ತಕ್ಕಂತ ಮಾಹಿತಿಯನ್ನ ಕೊಡ್ತೀವಿ. ಮಹೇಶ್ ಉಳ್ಕೊಳ್ಳಿ ಅವರೇ ಮತ್ತು ಶ್ರೀಕಾಂತ್ ಬರೆಯವರೇ, ಈಗ ಇಂದಿನ ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಇರೋದ್ರಿಂದ ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಮ್ಕೋಸ್ ವತಿಯಿಂದ ತಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳೋದು ಹೇಗೆ ಮತ್ತು ನೀವು ಯಾವೆಲ್ಲ ರೀತಿಯ ಯೋಜನೆಗಳನ್ನು ನಮ್ಮ ಸದಸ್ಯರುಗಳಿಗೆ ಕೊಡ್ತೀರಿ, ಯಾವ ರೀತಿಯಲ್ಲಿ ಗೋಡೌನ್ ಸೌಲಭ್ಯ ಇದೆ, ಇದನ್ನೆಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ಮಾಡೋಣ. ಮುಂದಿನ ವಾರ ಪುನಃ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ ಹೆಚ್ಎಸ್ ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ. ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್. ನಿರ್ಮಾಣ ಮಹೇಶ್ ಹೆಚ್ಎಂ. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಹಾಸನ, ಮಡಿಕೇರಿ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಹಸಿ ಮಡಿಕೆ ಅಡಿಯ ಹೊಂಬಾಳೆಯೊಳಗೆ ಬದುಕನು ಹೆಣೆಯುವ. ಏಲಕ್ಕಿ ಬೆಳೆನಲ್ಲಿ ನಾವು ಬೇಸಿಗೆಯಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಂಗಾರು ಮಳೆ ಪ್ರಾರಂಭವಾಗೋವರೆಗೂ ಕೂಡ 10-15 ದಿನಗಳ ಅಂತರದಲ್ಲಿ ಗಿಡಗಳಿಗೆ ನೀರನ್ನು ಕೊಡಬೇಕಾಗತ್ತೆ. ತೇವಾಂಶದ ಸಂರಕ್ಷಣೆಗೋಸ್ಕರ ಬುಡದಲ್ಲಿ ತರಗೆಲೆಗಳನ್ನು ಮುಚ್ಚಬಹುದು. ಇದರಿಂದ ತೇವಾಂಶ ಆವಿಯಾಗದನ್ನು ನಾವು ತಡಿಬಹುದು. ಜೊತೆಗೆ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸೋದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಈ ಥ್ರಿಪ್ಸ್ಗಳ ಹಾವಳಿ ಹೆಚ್ಚಾಗಿ ಈ ಏಲಕ್ಕಿಯಲ್ಲಿ ಕಂಡುಬರುತ್ತೆ. ಈ ಏಲಕ್ಕಿ ಥ್ರಿಪ್ಸು ಬಹಳ ಹಾನಿಯನ್ನು ಉಂಟು ಮಾಡುವಂಥ ಕೀಟ. ಇದು ಮುಖ್ಯವಾಗಿ ಗುಂಪು ಗುಂಪಾಗಿರುತ್ತೆ. ಇನ್ನೂ ಬಿಚ್ಚಿಕೊಂಡಿರದೇ ಇರುವಂಥ ಎಲೆಗಳು, ಎಲೆಗರಿಗಳು, ಹೂವಿನ ಗೊಂಚಲು ಮತ್ತು ಹೂವಿನ ಕೊಳವೆಗಳಂತಹ ವಿವಿಧ ಸಸ್ಯಭಾಗಗಳಲ್ಲಿ ಇವು ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ತವೆ. ಈ ಥ್ರಿಪ್ಸ್ ಕೀಟದ ವಯಸ್ಕ ಕೀಟಗಳು ಮತ್ತು ಮರಿಹುಳುಗಳು ಹೂಗೊಂಚಲುಗಳಿಗೆ ಮತ್ತು ಕಾಯಿಗಳಿಗೆ ಹಾನಿಯನ್ನು ಉಂಟು ಮಾಡ್ತವೆ. ಈ ಥ್ರಿಪ್ಸ್ಗಳು ಮೇಲ್ಮೈ ಅಂಗಾಂಶವನ್ನು ಕೆರೆದು ಅದರಿಂದ ಬರುವಂಥ ರಸವನ್ನು ಹೀರ್ತವೆ. ಈ ತೊಂದರೆಗೆ ಒಳಗಾದಂಥ ಕೊತ್ತುಗಳು ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತವೆ. ಎಳೆಕಾಯಿಗಳು ಹಾನಿಗೆ ಒಳಗಾದಾಗ ಅವುಗಳ ಮೇಲೆ ಕಜ್ಜಿಯಂತಹ ಬೆಳವಣಿಗೆ ಉಂಟಾಗುತ್ತೆ. ಬಾಧೆಗೆ ಒಳಗಾದಂಥ ಕಾಯಿಗಳು ವಿಕಾರಕೃತಿಯನ್ನು ಹೊಂದುತ್ತವೆ, ಜೊತೆಗೆ ಮುರುಡುತ್ತವೆ. ಇಂತಹ ಕಾಯಿಗಳಲ್ಲಿ ಬೀಜಗಳು ಕಡಿಮೆ ಇರ್ತವೆ ಮತ್ತು ಬೀಜಗಳು ಪೂರ್ಣವಾಗಿ ಬೆಳವಣಿಗೆ ಆಗೋದಿಲ್ಲ, ಜೊತೆಗೆ ಕಡಿಮೆ ಮಟ್ಟದ ಒಂದು ಸುವಾಸನೆಯನ್ನು ಹೊಂದಿರ್ತವೆ. ಬಾಧೆಗೆ ಒಳಗಾದಂಥ ಕಾಯಿಗಳು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯನ್ನು ನಮಗೆ ತಂದುಕೊಡ್ತವೆ. ಮುಖ್ಯವಾಗಿ ಈ ಥ್ರಿಪ್ಸ್ ಕೀಟದ ಬಾಧೆಯಿಂದ 50% ಬೆಳೆ ನಷ್ಟ ಸಂಭವಿಸುತ್ತೆ. ಆದ್ದರಿಂದ ನಾವು ಈ ಥ್ರಿಪ್ಸ್ ಕೀಟದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಯಸ್ಕ ಕೀಟ ಬೂದು ಕಂದು ಬಣ್ಣದಿಂದ ಕೂಡಿರುತ್ತೆ. 1.5 mm ಉದ್ದ ಇರುತ್ತೆ. 2 ಜೊತೆ ರೆಕ್ಕೆಗಳನ್ನು ಹೊಂದಿರುತ್ತೆ. ಹೆಣ್ಣು ಕೀಟಗಳು ಒಳತೊಗಟೆಯ ಕೆಳಭಾಗದಲ್ಲಿ ಅತಿ ಚಿಕ್ಕ ಚಿಕ್ಕ ಗಾತ್ರದ ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆಗಳಿಂದ 8-12 ದಿನದಲ್ಲಿ ಮರಿಹುಳುಗಳು ಹೊರಗಡೆ ಬರ್ತವೆ. ಈ ಮರಿಹುಳುಗಳು 3 ಬೆಳವಣಿಗೆ ಹಂತಗಳ ನಂತರ ಸಸ್ಯದ ಅಂಗಾಂಶದಿಂದ ಬರುವಂಥ ರಸವನ್ನು ಹೀರಿ ಬೆಳೀತವೆ. ಆನಂತರ ರಸವನ್ನು ಹೀರಿದಲೇ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಆನಂತರ ಈ ಕೋಶಗಳಿಂದ ವಯಸ್ಕ ಕೀಟಗಳು ಹೊರಗಡೆ ಬರ್ತವೆ. ಈ ರೀತಿ ಮೊಟ್ಟೆಯಿಂದ ವಯಸ್ಕ ಒಂದು ಕೀಟದವರೆಗೆ ಈ ಕೀಟದ ಜೀವನ ಚಕ್ರ 27-30 ಇರುತ್ತೆ. ಮುಖ್ಯವಾಗಿ ಬೇಸಿಗೆಯಲ್ಲಿ ಈ ಕೀಟಗಳ ಸಂಖ್ಯೆ ಅತಿ ಹೆಚ್ಚಾಗಿರುತ್ತೆ, ಫೆಬ್ರವರಿಯಿಂದ ಮೇ ತಿಂಗಳವರೆಗೆ. ಆದ್ದರಿಂದ ಇವುಗಳ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಈ ಒಣಗಿದ ಎಲೆಗಳನ್ನು ತೆಗೆಯಬೇಕಾಗತ್ತೆ. ಆಮೇಲೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. 5% ಫಿಪ್ರೋನಿಲ್ ಕೀಟನಾಶಕವನ್ನು ನಾವು ಬಳಸ್ಕೋಬಹುದು. ಇದನ್ನು ಪ್ರತಿ ಲೀಟರ್ ನೀರಿಗೆ 1 mL ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಯನ್ನು ಕೈಗೊಳ್ಬೋದು. ಇನ್ನೊಂದು ಸ್ಪೈನೋಸ್ಯಾಡ್ 45% ಅಂತ ಇದೆ. ಇದನ್ನಾದರೆ ನಾವು 10 L ನೀರಿಗೆ 3 mL ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಆ ಕಾಂಡ ಮತ್ತು ಎಲೆಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಈ ಏಲಕ್ಕಿಗೆ ಕಾಯಿ ಮತ್ತು ಕಾಂಡ ಕುರಿಯುವಂಥ ಕೀಟ ಕೂಡ ಕಂಡುಬರುತ್ತೆ. ಈ ಕೀಟದ ಪತಂಗಗಳು ಮಕರಂದವನ್ನು ಹೀರ್ತವೆ. ಈ ಕಾಯಿ ಮತ್ತು ಕಾಂಡ ಕೊರಕ ಹುಳುವಿನ ವಯಸ್ಕ ಕೀಟ ಮಧ್ಯಮ ಗಾತ್ರದ ಕಿತ್ತಳೆಯ ಹಳದಿ ಬಣ್ಣದ ಪತಂಗ. ಅದರ ರೆಕ್ಕೆಗಳ ಮೇಲೆ ಹಲವಾರು ಕಪ್ಪು ಚುಕ್ಕೆಗಳು ಇರ್ತವೆ. ಈ ಪತಂಗಗಳು ಮಕರಂದವನ್ನು ಹೀರ್ತವೆ ಮತ್ತು ಏಲಕ್ಕಿಯ ಬೆಳೆಗೆ ನೇರವಾಗಿ ಹಾನಿ ಮಾಡೋದಿಲ್ಲ. ಹೆಣ್ಣು ಪತಂಗ ಎಲೆಗಳ ಅಂಚಿನಲ್ಲಿ ಮತ್ತು ಈ ಗರಿಗಳ ಕಂಕಳುಗಳಲ್ಲಿ ಕೊತ್ತುಗಳಲ್ಲಿ 20-35 ಮೊಟ್ಟೆಗಳನ್ನು ಒಂಟಿಯಾಗಿ ಅಥವಾ 2 ಅಥವಾ 3 ಒಂದು ಗುಂಪುಗಳಲ್ಲಿ ಇಡುತ್ತೆ. ಮೊಟ್ಟೆಗಳು 5-6 ದಿನದಲ್ಲಿ ಒಡಿತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳುಗಳು ಈ ಎಳೆಯ ಕೊತ್ತು ಅಥವಾ ಇನ್ನೂ ಬಿಚ್ಚಿಕೊಂಡಿರದೇ ಇರುವಂಥ ಎಲೆಗಳು ಅಥವಾ ಗರಿಗಳು ಅಥವಾ ಎಳೆಯ ಕಾಂಡಗಳನ್ನು ಕೊರೆತವೆ. ಕೊತ್ತು ಬಾಧೆಗೆ ಒಳಗಾದಾಗ ಕೊರದ ಜಾಗದಿಂದ ಮೇಲ್ಭಾಗ ಒಣಗೋಗುತ್ತೆ. ಕಾಯಿಗಳಲ್ಲಿ ಮರಿಹುಳುಗಳು ಬೀಜಗಳನ್ನು ತಿನ್ನೋದ್ರಿಂದ ಕಾಯಿಗಳು ಖಾಲಿಯಾಗ್ತವೆ. ಆ ನಂತರದ ಹಂತದಲ್ಲಿ ಮರಿಹುಳುಗಳು ದಂಟುಗಳನ್ನು ಕೊರೆತವೆ. ಇವುಗಳು ಕಾಂಡದ ಒಳಗಿನ ಮಧ್ಯಭಾಗವನ್ನು ತಿನ್ನೋದ್ರಿಂದ ಮಧ್ಯಭಾಗ ಕೊಳೆಯುತ್ತೆ. ಸಂಪೂರ್ಣ ಬೆಳವಣಿಗೆಯಾದಂಥ ಮರಿಹುಳು 30-35 ಮಿಲಿಮೀಟರ್ ಉದ್ದ ಇರುತ್ತೆ. ಕಂದು ಬಣ್ಣದ ಶರೀರವನ್ನು ಹೊಂದಿರುತ್ತೆ ಮತ್ತು ಕಪ್ಪು ತಲೆಯಿಂದ ಕೂಡಿರುತ್ತೆ. 2-4 ದಿನದ ಕಾಲ ಇವು ಕೋಶಪೂರ್ವ ಅವಧಿಯಲ್ಲಿರ್ತವೆ. ಆನಂತರ ಅದು ಕಂದು ಬಣ್ಣದ ಕೋಶವಾಗಿ ಮಾರ್ಪಾಟಾಗುತ್ತೆ. 11-15 ದಿನಗಳವರೆಗೆ ಅವು ಕೋಶಾವಸ್ಥೆಯಲ್ಲಿರ್ತವೆ. ಆನಂತರ ಕೋಶದ ಹೊರಪದರವನ್ನು ಕೊರೆದು ಆನಂತರ ಆ ರಂಧ್ರದಿಂದ ವಯಸ್ಕ ಕೀಟ ಅಥವಾ ಪತಂಗ ಹೊರಗಡೆ ಬರುತ್ತೆ. ಈ ಕೀಟದ ಜೀವನಚಕ್ರ ಬೇಸಿಗೆನಲ್ಲಿ 40-68 ದಿನದಲ್ಲಿ ಮುಗಿಯುತ್ತೆ. ಮಳೆಗಾಲದಲ್ಲಿ 123 ದಿನವನ್ನು ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಇದು ಬೇಸಿಗೆಯಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮರಿಹುಳುಗಳು ಕಾಂಡವನ್ನು ಕೊರತಾ ಇರುವಂಥ ಸಮಯದಲ್ಲಿ ಕೀಟನಾಶಕದ ಸಿಂಪರಣೆ ಅಷ್ಟು ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಈ ಕಾಂಡ ಕೊರಕ, ಕೊತ್ತು ಕೊರಕ ಮತ್ತು ಈ ಕಾಯಿ ಕೊರಕ ಹುಳು 3 ಕಾಲದಲ್ಲಿ ಅಂದರೆ ಜನವರಿ ಫೆಬ್ರವರಿ ತಿಂಗಳು, ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಕಾಲದ ಮಧ್ಯದಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಮರಿಹುಳು ಕಾಂಡವನ್ನು ಕೊರೆತಾ ಇರುವಂಥ ಸಮಯದಲ್ಲಿ ಕೀಟನಾಶಕದ ಸಿಂಪರಣೆ ಅಷ್ಟು ಪರಿಣಾಮಕಾರಿಯಾಗಿ ಇರೋದಿಲ್ಲ. ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಈ ವಯಸ್ಕ ಪತಂಗ ಕೋಶದಿಂದ ಹೊರಗಡೆ ಬಂದಂಥ 15-20 ದಿನಗಳ ಅವಧಿಯಲ್ಲಿ ಈ ಮರಿಹುಳುಗಳು ಕೊತ್ತುಗಳ ಮೇಲೆ ಕಾಣಿಸ್ಕೊಂಡಾಗ ಮರಿಹುಳುಗಳ ಪ್ರಾರಂಭದ ಹಂತದಲ್ಲಿ ನಾವು ಕೀಟನಾಶಕದ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ನಾವು ಕಾಂಡದಲ್ಲಿರುವಂಥ ಮರಿಹುಳುವನ್ನು ನಿಯಂತ್ರಣ ಮಾಡಬೇಕು ಅಂದರೆ ಮರಿಹುಳುಗಳು ಕೊರೆದಿರುವಂಥ ರಂಧ್ರದ ಮೂಲಕ ಕೀಟನಾಶಕ ಅಥವಾ ಈ ಬ್ಯಾಸಿಲಸ್ ತುರಿಂಜಿನಸಿಸ್ ಅಂತ ಒಂದು ಜೈವಿಕ ಕೀಟನಾಶಕ ಬರುತ್ತೆ. ಅದನ್ನು ಚುಚ್ಚುಮದ್ದು ಮೂಲಕ ಕೊಡೋದ್ರಿಂದ ನಾವು ಮರಿಹುಳುಗಳನ್ನು ನಿಯಂತ್ರಣ ಮಾಡಬಹುದು. ಈ ಕಾಂಡ ಮತ್ತು ಕಾಯಿ ಕೊರೆಯುವಂಥ ಕೀಟದ ಹತೋಟಿಗೆ ನಾವು ಮುಖ್ಯವಾಗಿ ಈ ಮರಿಹುಳುಗಳು ಕೊತ್ತುಗಳ ಮೇಲೆ ಇದ್ದಾಗ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಈ ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಆ ಕೊತ್ತುಗಳು ಎಲ್ಲ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಗೊಣ್ಣೆ ಹುಳುಗಳು ಏಲಕ್ಕಿ ಬೆಳೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ. ಏಲಕ್ಕಿ ಬೆಳೆಯ ಬೇರುಗಳಿಗೆ ಇವು ಹಾನಿಯನ್ನು ಉಂಟು ಮಾಡ್ತವೆ. ಬೇರುಗಳ ಹಾನಿಯಿಂದ ಈ ಪೋಷಕಾಂಶಗಳ ಹೀರುವಿಕೆ ಕಡಿಮೆ ಆಗುತ್ತೆ. ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ಗೊಣ್ಣೆ ಹುಳು ಕೀಟದ ಹಾವಳಿ ಕಡಿಮೆ ನೆರಳಿರುವಂಥ ಪ್ರದೇಶದಲ್ಲಿ ಗಂಭೀರವಾಗಿರುತ್ತೆ. ವಯಸ್ಕ ಕೀಟ ಸಣ್ಣ ದುಂಬಿಯಾಗಿರುತ್ತೆ. 4-6 ಮಿಲಿಮೀಟರ್ನಷ್ಟು ಉದ್ದ ಇರುತ್ತೆ. ಹೊಳಪಿನ ಲೋಹದ ನೀಲಿ, ಹಸಿರು ಅಥವಾ ಹಸಿರು ಮಿಶ್ರದ ಕಂದು ಬಣ್ಣವನ್ನು ಇದು ಹೊಂದಿರುತ್ತೆ. ಹೆಣ್ಣು ದುಂಬಿ ಗಂಡು ದುಂಬಿಗಿಂತ ದೊಡ್ಡದಾಗಿರುತ್ತೆ. ಈ ಏಲಕ್ಕಿ ದುಂಬಿಗಳು ಏಲಕ್ಕಿ ಗಿಡದ ಮೇಲೆ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದ ಸಮಯದಲ್ಲಿ ಕಂಡುಬರ್ತವೆ. ಆದರೂ ಕೂಡ ಇವು ಏಲಕ್ಕಿ ಬೆಳೆಯನ್ನು ತಿನ್ನೋದಿಲ್ಲ. ಈ ದುಂಬಿಗಳು ಹಲಸು, ಸೀಬೆ, ಮಾವು, ಹಾಲ್ವಾಣದಂತಹ ಗಿಡಗಳ ಎಲೆಗಳನ್ನು ತಿಂತವೆ. ಮುಖ್ಯವಾಗಿ ಈ ಗೊಣ್ಣೆ ಹುಳುವಿನ ದುಂಬಿಗಳು ಮಾರ್ಚ್ ಏಪ್ರಿಲ್ ತಿಂಗಳು ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಂಡುಬರ್ತವೆ. ಗೊಣ್ಣೆ ಹುಳುವಿನ ಹೆಣ್ಣು ದುಂಬಿಗಳು ಈ ಒಣಗಿದ ಏಲಕ್ಕಿ ಗರಿಗಳು ಅಥವಾ ಆ ಕೊತ್ತಿನ ಹೊದಿಕೆಗಳ ಮೇಲೆ ಸುಮಾರು 150-400 ಮೊಟ್ಟೆಗಳನ್ನು 12-63 ಒಂದು ಗುಂಪುಗಳಲ್ಲಿ ಇಡ್ತವೆ. ಈ ಮೊಟ್ಟೆಗಳು ಒಡೆದ ನಂತರ ಚಿಕ್ಕದಾದಂಥ ಹಾಲಿನ ಕೆನೆ ಬಣ್ಣದ ಮರಿಹುಳುಗಳು ಹೊರಗಡೆ ಬರ್ತವೆ. ಕೆಳಗಡೆ ಭೂಮಿ ಮೇಲೆ ಬಿದ್ದು ಬೇರುಗಳ ಸಮೀಪ ಹೋಗಿ ಬೇರುಗಳನ್ನು ತಿನ್ನೋದಕ್ಕೆ ಪ್ರಾರಂಭಿಸ್ತವೆ. ಮುಖ್ಯವಾಗಿ ಈ ಮರಿಹುಳುಗಳು ಏಪ್ರಿಲ್ನಿಂದ ಜುಲೈವರೆಗೆ ಮತ್ತು ಸೆಪ್ಟೆಂಬರ್ನಿಂದ ಜನವರಿ ತಿಂಗಳವರೆಗೆ ಕಂಡುಬರ್ತವೆ. ಮರಿಹುಳುಗಳು ಬೇರುಗಳನ್ನು ತಿಂದು 40-60 ದಿನಗಳಲ್ಲಿ ಪೂರ್ಣ ಬೆಳವಣಿಗೆ ಹೊಂದಿದ ನಂತರ ಚಿಕ್ಕದಾಗಿ ದಪ್ಪವಾಗಿ ಅರ್ಧ ಚಂದ್ರಾಕಾರದಲ್ಲಿರ್ತವೆ. ಕೋಶಾವಸ್ಥೆಯನ್ನು ಮಣ್ಣಿನ ಕುಡಿಕೆಗಳಲ್ಲಿ ಇವು ಹೊಂದುತ್ತವೆ. ಗೊಣ್ಣೆ ಹುಳು ಕೀಟದ ಮೊದಲನೇ ಸಂತತಿಯ ಜೀವನ ಚಕ್ರ 65-100 ದಿನ ಆಗಿರುತ್ತೆ. ಇದು ಮಾರ್ಚ್ನಿಂದ ಆಗಸ್ಟ್ ತಿಂಗಳವರೆಗೂ ಮುಂದುವರಿಯುತ್ತೆ. ಎರಡನೇ ಸಂತತಿ ಜೀವನ ಚಕ್ರ 70-110 ದಿನದಲ್ಲಿ ಮುಗಿಯುತ್ತೆ. ಸಾಧಾರಣವಾಗಿ ಸೆಪ್ಟೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೂ ಈ ಎರಡನೇ ಸಂತತಿಯ ಜೀವನ ಚಕ್ರ ಮುಂದುವರಿಯುತ್ತೆ. ನಾವು ಮುಖ್ಯವಾಗಿ ಈ ಏಲಕ್ಕಿ ಗೊಣ್ಣೆ ಹುಳು ಅಥವಾ ಬೇರು ಹುಳುವಿನ ಸಮಗ್ರ ನಿರ್ವಹಣೆಗಾಗಿ ಈ ವಯಸ್ಕ ದುಂಬಿಗಳು ಸಾಧಾರಣವಾಗಿ ಮಾರ್ಚ್ನಿಂದ ಏಪ್ರಿಲ್ಲು ಮತ್ತು ಆಗಸ್ಟ್ನಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭೂಮಿಯಿಂದ ಹೊರಗಡೆ ಬರ್ತವೆ. ಅಂಥ ಸಂದರ್ಭದಲ್ಲಿ ಈ ಕೀಟಬಲೆಯಿಂದ ವಯಸ್ಕ ದುಂಬಿಯನ್ನು ಹಿಡಿದು ಕೊಲ್ಲೋದು ಬಹಳ ಮುಖ್ಯ. ಕೆಲವು ಸಂದರ್ಭದಲ್ಲಿ ನಾವು ಈ ಏಲಕ್ಕಿ ಬೆಳೆಗೆ ತ್ರಿಪ್ಸು ಅಥವಾ ದಂಟು ಕೊರೆಯುವಂಥ ಹುಳುಗಳ ನಿಯಂತ್ರಣಕ್ಕೆ ಈ ಕೀಟನಾಶಕವನ್ನು ಸಿಂಪರಣೆ ಮಾಡ್ತೀವಿ. ಮುಖ್ಯವಾಗಿ ಈ ಫಿಪ್ರಾನಿಲ್ಲು ಮತ್ತು ಸ್ಪೈನೋಸಾಡ್ ಕೀಟನಾಶಕವನ್ನು ಸಿಂಪರಣೆ ಮಾಡ್ತೀವಿ. ಇವುಗಳು ಈ ವಯಸ್ಕ ದುಂಬಿಯನ್ನು ನೇರವಾಗಿ ಕೊಲ್ತವೆ. ಇದರಿಂದ ಮರಿಹುಳುಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ದುಂಬಿಗಳು ಮೊಟ್ಟೆ ಇಡೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಜೈವಿಕ ಹತೋಟಿಗೆ ಬಂದರೆ ಈ ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ ಇದೆ, ಇದರ ಒಂದು ದ್ರಾವಣವನ್ನು ನಾವು ವಯಸ್ಕ ದುಂಬಿಗಳ ಮೇಲೆ ಕೂಡ ಸಿಂಪರಣೆ ಮಾಡಬಹುದು. ಮರಿಹುಳುವಿನ ಪ್ರಾರಂಭದ ಹಂತಗಳನ್ನು ನಾವು ಏಪ್ರಿಲ್ ಮೇ ತಿಂಗಳುಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕಾಣಬಹುದು. ಇವುಗಳ ನಿಯಂತ್ರಣಕ್ಕೆ ನಾವು ರಾಸಾಯನಿಕ ಕ್ರಮಗಳನ್ನು ಅನುಸರಿಸಬಹುದು. ಇದಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ml ಈ ಕ್ಲೋರೋಫೈರಿಪಾಸ್ 20 EC ಕೀಟನಾಶಕವನ್ನು ಬೆರೆಸಿಕೊಂಡು ಪ್ರತಿಯೊಂದು ಗಿಡದ ಬುಡಕ್ಕೆ 2-5 ಲೀಟರ್ ಹಾಕಬೇಕಾಗತ್ತೆ. ಜೊತೆಗೆ ಕೆಲವೊಂದು ಹರಳ ರೂಪದ ಕೀಟನಾಶಕಗಳನ್ನು ಕೂಡ ನಾವು ಮಣ್ಣಿಗೆ ಸೇರಿಸಬಹುದು. ಮೆಟರೀಸಿಯಂ ಅನೈಸೋಪ್ಲಿಯ ಅಂತ ಒಂದು ಜೈವಿಕ ನಿಯಂತ್ರಕ ವಸ್ತು ಇದೆ, ಇದನ್ನು ಪ್ರತಿ ಗಿಡಕ್ಕೆ 25 g ಪ್ರಮಾಣದಲ್ಲಿ ಕಾಂಪೋಸ್ಟ್ ಗೊಬ್ಬರದ ಜೊತೆಯಲ್ಲಿ ಮಿಶ್ರ ಮಾಡಿ ಮಣ್ಣಿಗೆ ಬೆರೆಸಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿಯನ್ನು ಕೇಳಿದಿರಿ. ಬೇಸಿಗೆಯಲ್ಲಿ ಏಲಕ್ಕಿ ಬೆಳೆಯಲ್ಲಿ ಕೀಟ ನಿಯಂತ್ರಣ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಗದೀಶ್ ಪಿಎಂ. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 kg ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಯಿಂದ 25,500 ರೂಪಾಯಿ, ಅರಬಿಕಾ ಚೆರಿ 14,500 ರೂಪಾಯಿಯಿಂದ 16,250 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,300 ರೂಪಾಯಿ, ರೊಬೇಸ್ಟಾ ಚೆರಿ 11,900 ರೂಪಾಯಿಯಿಂದ 12,825 ರೂಪಾಯಿ. ಕಾಫಿ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಿರೋ ಗೊಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿನ ಕಡೆಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ಮದ್ಯ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮ, ಈ ವಿಷಯದ ಬಗ್ಗೆಯಲ್ಲಿ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿಲಿ ಇಂದು ಜನಜಾಗೃತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ ರಾಜ್ ನೋವು ಯುವ ಜನ ಕಳ್ಳು ಮತ್ತೆ ನಶೆ ಬರುವ ವಸ್ತುಗಳಿಂದ ದೂರ ಇರೋಕು, ಇದರ ಚಟಗಳಿಗೆ ಬಲಿಯಾದರೆ ಮಾನಸಿಕ ಸ್ಥಿರತೆ ಕಳ್ಕೊಳಕಾದೆ, ಕುಟುಂಬ ಹಾಳಾದೆ, ಸಮಾಜದಲ್ಲಿ ತಿರಸ್ಕಾರ ಎದುರಿಸಕಾದೆ, ಅದರಿಂದ ಯಾರೂ ಈ ದುಷ್ಟ ಚಟಗಳಿಗೆ ಬಲಿಯಾಗದೆ ಉತ್ತಮ ಸಮಾಜ ಕಟ್ಟಿಕೆ ಕೈ ಜೋಡಿಸೋಕು ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಗಣ್ಯರು ಸೇರಿದಂಗೆ ವಿದ್ಯಾರ್ಥಿಗ ಭಾಗವಹಿಸಿದ್ದು. ಅರೆಭಾಷೆ ಕನ್ನಡದ ಉಪಭಾಷೆ ತೇಳುದನ್ನ ಬುಡೋಕು, ಅದು ಒಂದು ಸ್ವತಂತ್ರವಾದ ಭಾಷೆ. ಇದರಲ್ಲಿ ಸೋಬಾನೆ ಗಾದೆಗ ರಾಮಾಯಣ ಜನಪದ ಗೀತೆಗ ಇದ್ದು ಇದು ಉಪಭಾಷೆ ಅಲ್ಲ ತೇಳುವ ಸ್ವಾಭಿಮಾನ ಬರದಿದ್ದರೆ ಭಾಷೆನ ಉಳಿಸಿಕೊಂಬುದು ಕಷ್ಟ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆನವು ಹೇಳೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆದ ಅರೆಭಾಷೆ ಗಡಿನಾಡ ಉತ್ಸವದಲ್ಲಿ ಮಾತಾಡಿದ ಅವು, ಅರೆಭಾಷಿಕ ಗೌಡರ್ನ ನೆರೆ ನಿಲ್ಲಿಸಿರುವ ಅದ್ಭುತವಾದ ಮನೆತನದ ಹೆಸರುಗಳನ್ನ ನಾಶ ಮಾಡದಿರುವುದೇ ನಮ್ಮ ಸಂಸ್ಕೃತಿಗೆ ಗಟ್ಟಿಯಾಗಿ ಅಂಟಿಕೊಂಬ ರೀತಿ ಇತ್ತ ಕಿವಿ ಮಾತು ಹೇಳ್ದು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗೌಡ ಸಮಾಜದವು ಸೇರಿದಂತೆ ಜನಾಂಗ ಬಾಂಧವರು ಭಾಗವಹಿಸಿ ಸಂಭ್ರಮಪಟ್ಟು ಕಾರ್ಯಕ್ರಮದ ಕಡೆಯಲ್ಲಿ ಅರೆಭಾಷೆನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಲಿ ಬರಹಗಾರ ಗಂಡು ಜನಕ್ಕೆ ಅಂತ ಮೀಸಲಿಟ್ಟಿರುವ ಇದೇ ಸುರುನ ಹಂಗೆ ಹೆಸರುಪಟ್ಟ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಜಿಲ್ಲೆನ ಹಿರಿಯ ಸಾಹಿತಿ ನಾಗೇಶ್ ಕಾಲೂರುನವು ಆಯ್ಕೆ ಆಗೋಳು. ಸಾಹಿತಿ ನಾಗೇಶ್ ಕಾಲೂರುನವು ರಚನೆ ಮಾಡಿದ ಶ್ರೀ ಕಾವೇರಿ ದರ್ಶನಂ ಸಮಗ್ರ ಕಾವೇರಿ ಚರಿತೆ ಕೃತಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು, ಮುಂದೆ ನಡೆಯಕ್ಕಿರುವ ಪ್ರಶಸ್ತಿ ಪ್ರದಾನ ಜಂಬರಲ್ಲಿ ಪ್ರಶಸ್ತಿ ಕೊಟ್ಟು ಗೌರವಿಸುವೆ ಅಂತ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗ ತಿಳಿಸಿಯೋಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೂರ್ನಾಡು ಪಿಎಂ ಶ್ರೀ ಪ್ರಾಥಮಿಕ ಶಾಲೆ ಇವರ ಕೂಡುಕೂಟಲ್ಲಿ 2024-25 ಸಾಲಿನ 22 ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತೆ ಸಣ್ಣ ಕಥೆಗಳ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ ಕಥಾ ಪೈಪೋಟಿ ಇನಾಮ ಕೊಡುವ ಕಾರ್ಯಕ್ರಮ ಇದೇ ತಿಂಗಳ 7 ಮೂರ್ನಾಡ್ನ ಪಿಎಂ ಶ್ರೀ ಪ್ರಾಥಮಿಕ ಶಾಲೆನ ಸಭಾಬಾಡಿಯಲ್ಲಿ ನಡೆಯಕೊಟ್ಟು ಕಾರ್ಯಕ್ರಮನ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿಎನ್ ಕುಶನ್ ರೈನವು ಉದ್ಘಾಟನೆ ಮಾಡಿಕಿದ್ದು, ಈ ಸಲದ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಪಡ್ಕೊಂಡಿರುವ ಕೂಡಕಂಡಿ ಓಂ ಶ್ರೀ ದಯಾನಂದ ನೌಕೆ ಸಾಹಿತಿ ಹೆಚ್ ನಿವೇದಿತನವು ಪ್ರಶಸ್ತಿ ಪ್ರದಾನ ಮಾಡುವೆ. ಹಂಗೆ ಗೌರಮ್ಮ ಕಥಾ ಪೈಪೋಟಿಲಿ ಎಕೆ ಮಾನ್ವಿ ಸುರುನ, ಭಾನುಪ್ರಿಯ 2, ಲಿಷ್ಮಾ ಡಿಸೋಜಾ 3 ಇನಾಮು ಪಡ್ಕೊಂಡಳು. ಈ ತಿಂಗಳಲ್ಲಿ SLC ಮತ್ತೆ PUC 2 ಪರೀಕ್ಷೆಗೆ ನಡೆಯಕ್ಕಿರುವುದರಿಂದ ಬಸ್ಸುಗಳ ಸಂಚಾರ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಡೋಕು ಅಂತ ಮೈಸೂರು ಕೊಡಗು ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ನವು ಹೇಳೋಳು. ಸರಿಯಾದ ಸಮಯಕ್ಕೆ ಬಸ್ ಬಾರದೇ ಇರ್ದು ಬಸ್ ಸ್ಟ್ಯಾಂಡ್ಗೆ ಬಾರದೇ ಬಂದರೂ ಬಸ್ ನಿಲ್ಲಿಸದೆ ಹೋದು, ಸರಿಯಾದ ಜಾಗೆಯಲ್ಲಿ ನಿಲ್ಲಿಸದೆ ಹೋದು, ಈ ಬಗೆಯಲ್ಲಿ ಪುಕಾರಿಗ ಬಂದಿದ್ದು ಸಾರಿಗೆ ಸಂಸ್ಥೆನ ಅಧಿಕಾರಿಗ ಚಾಲಕರಿಗೆ ನಿರ್ವಾಹಕರಿಗೆ ಸೂಚನೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ತರಲಿ ತೊಂದರೆ ಆಗದಂಗೆ ಸೇವೆ ಕೊಡಿಕೆ ಮುಂದೆ ಬರಕು ಅಂತ ಅವು ಸೂಚನೆ ಕೊಟ್ಟಳು. ದುಬಾರಿಯಲ್ಲಿ ರಿವರ್ ರಾಫ್ಟಿಂಗ್ಗೆ ಕಾವೇರಿ ಹೊಳೆಯಲ್ಲಿ ನೀರು ಇಲ್ಲದ ಕಾರಣ ಇಂದಿಂದ ಮಳೆ ಬಂದು ಕಾವೇರಿ ಹೊಳೆಯಲ್ಲಿ ನೀರು ಬಾಕೆ ಮುಟ್ಟ ರಾಫ್ಟಿಂಗ್ ನಿಲ್ಲಿಸೋಳು ಅಂತ ರಾಫ್ಟಿಂಗ್ ಸಂಘದ ಮಾಜಿ ಅಧ್ಯಕ್ಷ CL ವಿಶ್ವನವು ಮಾಹಿತಿ ಕೊಟ್ಟಳು. ದೊಡ್ಡಮಳ್ತಿ ಗ್ರಾಮ ಪಂಚಾಯಿತಿ ಮತ್ತು ಗೌಡಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಯಿಂದ ದೊಡ್ಡಮಳ್ತೆನ ಹೈಸ್ಕೂಲಲ್ಲಿ ರಕ್ತದಾನ ಶಿಬಿರ ನಡೆತು. ಶಿಬಿರಲ್ಲಿ ರಕ್ತದಾನಿಗಳ ಆರೋಗ್ಯ ತಪಾಸಣೆ ಮಾಡಿ ಮಾತಾಡಿದ ಮಡಿಕೇರಿ ರಕ್ತನಿಧಿ ಕೇಂದ್ರದ ಡಾಕ್ಟರ್ ಸ್ನೇಹಾನವು, ಆಗಾಗ ರಕ್ತದಾನ ಮಾಡುವುದರಿಂದ ರಕ್ತದಲ್ಲಿರುವ ಸಕ್ಕರೆ ಮಟ್ಟ ಕಡಿಮೆಯಾದೆ, ಹೃದಯದ ಕಾಯಿಲೆಗಳ ಅಪಾಯ ಕಡಿಮೆಯಾದೆ, ಶರೀರದಲ್ಲಿ ಹೊಸ ರಕ್ತ ಉತ್ಪಾದನೆ ಆದೆ, ಅಲ್ಲದೆ ರಕ್ತದಾನ ಮಾಡುವುದರಿಂದ ಇನ್ನೊಬ್ಬರ ಜೀವ ಉಳಿಸಿದಂಗೆ ಆದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ದೊಡ್ಡಮಳ್ತಿ ಗ್ರಾಮ ಪಂಚಾಯಿತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ರಕ್ತನಿಧಿ ಕೇಂದ್ರದ ಅಧಿಕಾರಿಗ ಸೇರಿದಂಗೆ 20 ರಕ್ತದಾನಿಗ ಇದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಕ್ರೆಡೋ ಆಯುರ್ವೇದ ಹೀಲ್ ವಿತ್ ನೇಚರ್. ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳ ತಪಾಸಣೆ, ಸಲಹೆ, ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಲಭ್ಯ. ತಜ್ಞ ವೈದ್ಯರು ಬೆಳಿಗ್ಗೆ 9 ಮಧ್ಯಾಹ್ನ 1 ಇರುತ್ತಾರೆ. ಒಳರೋಗಿ ಹಾಗೂ ಹೊರ ರೋಗಿಗಳಿಗೆ ಸೇವೆ ಲಭ್ಯವಿದೆ. ಸಂಪರ್ಕಿಸಿ ಕ್ರೆಡೋ ಆಯುರ್ವೇದ, ಪೋಸ್ಟ್ ಆಫೀಸ್ ಹತ್ತಿರ, ವಿರಾಜ್ಪೇಟ್ ರೋಡ್, ಬಿಟ್ಟಂಗಾಲ. ಭಾರತೀಯ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಬೈಕ್ ಪ್ರಿಯರೇ, ಅಭ್ಯುದಯ್ ಮೋಟರ್ಸ್ ನಿಮಗಾಗಿ ಲೋನ್ ಮೇಳ ಆಯೋಜಿಸಿದೆ. ಗೋಣಿಕೊಪ್ಪ ಕಾವೇರಿ ಕಾಲೇಜು ಎದುರು ನಿಮ್ಮ ನೆಚ್ಚಿನ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನು ಕಮ್ಮಿ ಡೌನ್ ಪೇಮೆಂಟ್ ಮತ್ತು ಆಕರ್ಷಕ ಬಡ್ಡಿ ದರದಲ್ಲಿ ನಿಮ್ಮದಾಗಿಸಿಕೊಳ್ಳಿ. ಈ ಅದ್ಭುತ ಅವಕಾಶವನ್ನು ಪಡೆದುಕೊಳ್ಳಲು ಕೂಡಲೇ ಸಂಪರ್ಕಿಸಿ ಕಾಲ್ 8277 80 1357. பொம்மால கொடுகளு சப்பாலை புட்டு நம்ம கேள்வி போனா கதனூரு ஸ்ரீ பகவதி தேவரா நம்மர மாறிப்பத்துல இந்த பைட்டாப்பக்கா பனக்கு போய்த்து தேவஸ்தானத்துல 50 சூத்திரா தடும்பு ஆட்டு பைட்டு 10.5 கண்டுக்கு காடல் ஐயப்பண்டா மும்பார தர இதே நாலாங்கு சொவ்வாச்ச பல்ய நம்ம பைட்டாப்பக்கா 7.5 கண்டுக்கு தேவஸ்தானத்து 11 சூத்திரா தேவடா தடும்பு ஆட்டு ஊட்டோ பச்சாரா அஞ்சாங்கு 14 பொலக்கா 4.5 கண்டுக்கு ஸ்ரீ பகவதி தேவரா 18 மொழா உத்தமுடி தர நடப்பா மார்ச் 7 பொல்லியாச்ச மஜ்ஜட 12 கண்டுக்கு மா பூஜை நடப்பா பக்தாதியால பந்து தேவட ஆஸ்வாத படணும் தக்க முக்கியஸ்தங்க பின் ஆடழித்த சமிதி காரக்கட்டணித்து ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3+1+1 ಕುಷನ್ ಸೋಫಾ ಸೆಟ್ 11,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು ಮದುವೆ ಡ್ರೆಸ್ ಗಳು ಬ್ಲೇಜರ್ಸ್ ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷಿನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449611336464. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಪ್ರತಿನಿತ್ಯ ವಿದ್ಯುತ್ ಸಮಸ್ಯೆ, ಪವರ್ ಕಟ್ ಸಮಸ್ಯೆ, ವಿದ್ಯುತ್ ಬಿಲ್ ಹೊರೆ, ಈ ಎಲ್ಲಾ ಸಮಸ್ಯೆಗಳ ಸುಳಿಯಿಂದ ಹೊರಬರಬೇಕೆ? ಹಾಗಿದ್ದರೆ ಅದಕ್ಕೆ ಇರುವ ಪರ್ಯಾಯ ಮಾರ್ಗವೆಂದರೆ ಪ್ರಕೃತಿದತ್ತವಾದ ಸೌರಶಕ್ತಿ. ಒಮ್ಮೆ ಹಣ ಹೂಡಿಕೆ ಮಾಡಿ ನಿರಂತರ ವಿದ್ಯುತ್ ಪಡೆಯಿರಿ. ನಿಮ್ಮ ವಿದ್ಯುತ್ ಸಮಸ್ಯೆಗೆ ವಿಗಾರ್ಡ್ ಸೋಲಾರ್ ಎನರ್ಜಿ ಉತ್ತಮ ಪರಿಹಾರ. ವಿಗಾರ್ಡ್ ಆಫ್ ಗ್ರಿಡ್ ಮತ್ತು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್, ಅಲ್ಲದೆ ಸೋಲಾರ್ ಪಂಪ್, ಸೋಲಾರ್ ಇರಿಗೇಷನ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ ಕೊಡಗು ಜಿಲ್ಲೆಯ ವಿಗಾರ್ಡ್ನ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್, ಪೊಲಂಪೇಟ್ ರೋಡ್ 60, ಗೋಣಿಗುಪ್ಪ. ಕಾಲ್ 6366 9343 8283 66 9980 9705 29. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡೊಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಯುವ ಜನಾಂಗ ಕಳ್ಳು ಪಿಂಜ ಬೋರೆ ಅಮೂಲು ಪದಾರ್ಥ ತರ ಚಟಕ್ಕೆ ಬಲಿಯಾಕತೆ, ನಲ್ಲ ಬದುಕು ಕಟ್ಟೋಕೆ ಪ್ರಯತ್ನ ಪಡೋಣ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಎಸ್ ಸುಂದರರಾಜ್ ಅವು ಸಲಹೆ ಕೊಡ್ತತ್. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ರಾದನೆಲು, ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಇಲಾಖೆ ಇಂಗಡ ಕೂಟಾದನೆಲು, ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಸಾಕರತ್, ಮದ್ಯ ಪಿಂಜ ಮಾದಕ ವಸ್ತುಗಳ ದುಷ್ಪರಿಣಾಮ ಇದರ ಬಗ್ಗೆ ಜನಜಾಗೃತಿ ಕಾರ್ಬಾರಕ್ಕೆ ಚಾಲನೆ ಕೊಡ್ತಿತ್ತು. ತಕ್ಕ ಬಂದತ್ತು ಅಲ್ಲತೆ ಪಡಿಪುಕ್ಕೆ ಆದ್ಯತೆ ಕೊಡ್ತಿತ್ತು. ನಲ್ಲ ಬಟ್ಟೆಲು ಪೋಪಕ್ಕೆ ಸಲಹೆ ಕೊಡ್ತತ್ತು. ಕಾರ್ಬಾರ್ಲು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಸೈಬರ್ ಕ್ರೈಂ ವಿಭಾಗದ DYSP ರವಿ, FM KM ಕಾರ್ಯಪ್ಪ ಕಾಲೇಜಿನ ಪ್ರಿನ್ಸಿಪಾಲ್ ಮೇಜರ್ ಡಾಕ್ಟರ್ ಬಿ ರಾಘವ, ಮನೋವೈದ್ಯ ಡಾಕ್ಟರ್ ಡೆವಿನ್ ಕರ್ಕಡ, ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ, ಇವು ಕಳ್ಳು ಪಿಂಜ ಅಮೂಲು ಪದಾರ್ಥ ಸೇವನೆಂಜ ಆಪಂತ ಕಟ್ಟು ಪರಿಣಾಮತರ ಬಗ್ಗೆ ತಕ್ಕ ಬಂದಿತ್ತು. ನಲ್ಲ ಬಟ್ಟೆಲು ಬದುಕು ನೀಸೋಕೆ ಮಾರ್ಗದರ್ಶನ ಕೊಡ್ತತ್ತು. ಅಲ್ಲತೆ ಕಾರ್ಬಾರ್ಲು ಮಾದಕ ಪಿಂಜ ಅಮೂಲು ಪದಾರ್ಥ ತರ ಕಟ್ಟ ಪರಿಣಾಮತರ ಬಗ್ಗೆ ಜಾಗೃತಿ ಪಾಠ ಬೀದಿ ನಾಟಕ ಪ್ರದರ್ಶನ ಮಾಡಿಸಿ. ಎಫ್ಎಂ ಕೆಎಂ ಕಾರ್ಯಪ್ಪ ಕಾಲೇಜರ NSS ಅಧಿಕಾರಿ ಡಾಕ್ಟರ್ ಶೈಲಾಶ್ರೀ, ಅಲೋಕ್ ವಿಜಯ ಅಲ್ಲತೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾದನಿಲು, ಇದೇ ತಿಂಗ March 29 ಪಿಂಜ 30 ಚಿನಿಯಾಚೆ ಪಿಂಜ ನಾರಾಚೆ ಕೊಡವ ಸಾಹಿತ್ಯ ಬಲ್ಯನಮ್ಮೆ ನಡಪ. ಅಮ್ಮತ್ತಿ ಕೊಡವ ಸಮಾಜತರ ಕೂಟಾದನೆಲು, ಅಮ್ಮತ್ತಿ ಕೊಡವ ಸಮಾಜತ ನಡಪ ಕೊಡವ ಸಾಹಿತ್ಯ ಬಲ್ಯನಮ್ಮೆ ಕಾರ್ಬಾರ್ಲು, ಕೊಡವ ಪಿಂಜ ಕೊಡವ ಭಾಷಿಕ ಜನಾಂಗತರ ಪದ್ಧತಿ ಸಂಸ್ಕೃತಿ ಸಂಪ್ರದಾಯ ಕೊತ್ತನಕ್ಕೆ ಪಲತರ ಆಟುಪಾಟು ಪೈಪೋಟಿ, ಅಕಾಡೆಮಿರ ಕಾಲತರ ಪ್ರಶಸ್ತಿ, ಪುಸ್ತಕ ಬಿಡುಗಡೆ ಪಿಂಜ ಪ್ರಶಸ್ತಿ, ಮೆರವಣಿಗೆ, ಕವಿಗೋಷ್ಠಿ, ಇನ್ನನೆ ಇನ್ನೂ ಅವರ ಸಾಹಿತ್ಯ ಸಂಸ್ಕೃತಿ ಕೊತ್ತ ಕಾರ್ಬಾರ್ ನಡಪ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಪ್ರಕಟಣೆ ಅರಿಚಿಟ್ಟಿತು. ಜಿಲ್ಲೆರ ಬೋರೆ ಬೋರೆ ಜಾಗತ್ ಜೇನು ಕುರುಬ ಬೆಟ್ಟ ಕುರುಬ ಸೋಲಿಗ ಎರವ ಮಲೆಕುಡಿಯ ಕೂಡ್ನನಕ್ಕೆ ಆದಿವಾಸಿ ಸಮುದಾಯಕ್ಕೆ ಕೂಡನ ಜನ ಪಂಡಿಂಜೆ ಕಷ್ಟತ್ರ ಬದುಕೇನುಂಡು ಇಂಗಡ ಕಷ್ಟಕ್ಕೆ ಕೂಡನೆ ತೊಣೆಯಾಂಡುಂದು ಹೋರಾಟ ಮಾಡಿತ್ತು. ಆದಿವಾಸಿ ಮುಖಂಡ ಪಿಂಜ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಆರ್ ಕೆ ಚಂದ್ರ ಎಂಡ ಮುಂದಾಳತ್ವತ್ತು ಆದಿವಾಸಿಯ ಜಿಲ್ಲಾಡಳಿತಕ್ಕೆ ಮನವಿ ಕಾಗದ ಕೊಡ್ತತ್ತು. ಸ್ವತಂತ್ರ್ಯ ಬಂತು 75 ಕಾಲ ಕೈಂಜಕ್ಕೂ ಕೊಡಗು ಜಿಲ್ಲೆಯ ಮೂಲ ನಿವಾಸಿ ಆದಿವಾಸಿಯಕ್ಕೆ ಸರ್ಕಾರದಿಂದ ಸೌಲಭ್ಯ ಕಟ್ಟಿತ್ತಲ್ಲ. ಹಿಂದೆಕ್ಕೂ ಸ್ವಂತ ಮನೆ ಇಲ್ಲತೆ ಟಾರ್ಪಾಲು ಶೀಟ್ಲ ಗುಡಿಸಲು ವಾಸ ಮಾಡಿಯನುಂಡು ಅಲ್ಲತೆ ಕುಡಿಪ ನೀರಕ್ಕೆ ಪಿಂಜ ಮಕ್ಕಡ ಪಡಿಪುಕ್ಕು ಅನುಕೂಲ ಆಯಂಡಿಲ್ಲ. ಎಲ್ಲ ಕಷ್ಟಕ್ಕೂ ಬಪ್ಪ 15 ದಿನ ತರುಳು ಸೂಕ್ತ ಸ್ಪಂದನೆ ಕಾಯ್ತು ಆದಿವಾಸಿ ಮುಖಂಡಕ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತತ್ತು. ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ಲ ಆಮಕ್ಕ ಸಾಹಿತ್ಯಕ್ಕೆ ಮೀಸಲಾಯಿತು. ಬೆಚ್ಚ ಪ್ರಪ್ರಥಮ ಪಿಂಜ ಪ್ರತಿಷ್ಠಿತ ದತ್ತಿ ದಿವಂಗತ ಬಿಎಸ್ ಗೋಪಾಲಕೃಷ್ಣ